ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಮತ್ತು ಪರಿಹಾರೋಪಾಯಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಮತ್ತು ಪರಿಹಾರೋಪಾಯಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಮನುಷ್ಯರಲ್ಲಿ ಹೇಗೆ ಬೇರೆ ಬೇರೆ ಅಂಗಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತರಹದ ಕಾಯಿಲೆ ಬರುತ್ತೋ, ಹಾಗೆಯೇ ಜಾನುವಾರುಗಳಲ್ಲಿಯೂ ಕೂಡ ಅವುಗಳ ಅಂಗಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತರಹದ ಕಾಯಿಲೆಗಳನ್ನು ನಾವು ಗುರುತಿಸಬಹುದು. ಅದರಲ್ಲೂ ಕೂಡ ಇತ್ತೀಚೆಗೆ ಈ ಚರ್ಮ ಕಾಯಿಲೆ ನಮ್ಮ ಎಲ್ಲ ಕೃಷಿಕರಿಗೂ ಕೂಡ ಪರಿಚಯ ಇರತಕ್ಕಂಥದ್ದು. ಚರ್ಮಗಂಟು ರೋಗ ಬಂದಮೇಲೆ ಅದು ಸಾಕಷ್ಟು ತೊಂದರೆಯನ್ನ ಉಂಟು ಮಾಡಿದೆ. ಈ ನಿಟ್ಟಿನಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಕೂಡ ಜಾನುವಾರುಗಳಲ್ಲಿ ಇರುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಏನೆಲ್ಲ ಪರಿಹಾರೋಪಾಯಗಳನ್ನು ವೈದ್ಯರು ಸೂಚಿಸ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರು. ಗಿರೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಅಥವಾ ಭೂಮಿ ಮೇಲೆ ಇರತಕ್ಕಂತಹ ಏನು ಪ್ರಾಣಿಗಳಿದಾವೋ ಎಲ್ಲದಕ್ಕೂ ಕೂಡ ಚರ್ಮ ಇರುವಂತದ್ದನ್ನ ನಾವು ನೋಡ್ತೇವೆ. ಚರ್ಮವನ್ನ ಚರ್ಮ ಅಂತ ಕರಿತೇವೆ, ಚರ್ಮ ಅನ್ನುವಂಥದ್ದು ಗೊತ್ತಿರುತ್ತೆ, ಅದರ ಮಹತ್ವ ಏನು ಅಂತ ಹೇಳಿ ನಮಗೆ ಸಾಮಾನ್ಯವಾಗಿ ಗೊತ್ತಿರಲ್ಲ. ಯಾಕೆಂದ್ರೆ ಎಲ್ರಿಗೂ ಕೂಡ ಇರೋದ್ರಿಂದ ಅದರ ಮಹತ್ವ ನಮಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಈ ನಿಟ್ಟಿನಲ್ಲಿ ಈ ಚರ್ಮದ ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಡಾಕ್ಟ್ರೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂದ್ರೆ ಚರ್ಮದ ರೋಗಗಳಿಗಿಂತ ಮುಂಚೆ ಚರ್ಮ ಯಾಕೆ ನಮಗೆ ಬಹಳ ಒಂದು ಮುಖ್ಯವಾದ ಅಂಗ ಅನ್ನೋದನ್ನ ತಿಳ್ಕೋಬೇಕು. ಮೊದಲನೇದಾಗಿ ನಮ್ಮ ಶರೀರದಲ್ಲಿ ಅಥವಾ ಜಾನುವಾರುಗಳ ಶರೀರದಲ್ಲೂ ಸಹ ಅತಿ ದೊಡ್ಡ ಅಂಗ ಶರೀರದಲ್ಲಿ ಅಂದ್ರೆ ಅದು ಚರ್ಮ. ಚರ್ಮ ನಮ್ಮ ಶರೀರದ ತೂಕದ 15% ತೂಕ ಏನಿರ್ತದೆ ಅದು ಚರ್ಮದಿಂದನೇ ಮಾಡಲ್ಪಟ್ಟಿರ್ತದೆ. ಚರ್ಮ ಇನ್ನೂ ಒಂದು ದೃಷ್ಟಿಕೋನದಲ್ಲಿ ಬಹಳ ಮುಖ್ಯ. ಯಾಕೆಂತಂದ್ರೆ ನಮ್ಮ ಶರೀರದ ಹೊರಭಾಗದಲ್ಲಿ ಇದು ಒಂದು ರೀತಿ ತಡೆಗೋಡೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಾವು ಅನಿರ್ದಿಷ್ಟ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇವೆಲ್ಲವೂ ಹೊರಭಾಗದಲ್ಲಿ ಜಾಸ್ತಿ ಇರ್ತವೆ ನಮ್ಮ ಪರಿಸರದಲ್ಲಿ. ಅವು ದಾಳಿ ನಡೆಸಿದಾಗ ಮೊಟ್ಟ ಮೊದಲನೇ ಬಾರಿಗೆ ಒಂದು ರೀತಿ ಕೋಟೆ ತರ ಕೆಲಸ ಮಾಡತಕ್ಕಂಥದ್ದು ಚರ್ಮ. ಚರ್ಮ ಮತ್ತೆ ಚರ್ಮ ನಮ್ಮ ಶರೀರದ ಉಷ್ಣತೆಯನ್ನ ಕಾಪಾಡೋದಕ್ಕೂ ಸಹ ಬಹಳ ಮುಖ್ಯವಾದಂತಹ ಒಂದು ಅಂಗ. ನಾವು ಹೆಚ್ಚು ಬೆವರ್ತೀವಿ, ಶರೀರದ ಉಷ್ಣಾಂಶ ಜಾಸ್ತಿ ಆದಾಗ ಆ ಬೆವರಿನ ರೂಪದಲ್ಲಿ ಪ್ರಾಣಿಗಳಿಂದ ಮತ್ತು ಮನುಷ್ಯರಿಂದ ನಮ್ಮ ಶರೀರದ ಶಾಖ ಏನಿರುತ್ತೆ ಹೊರಗಡೆ ಹೋಗಿ ಇದು ನಮ್ಮ ಶರೀರದ ಒಂದು ಶಾಖವನ್ನ ನಾರ್ಮಲ್ ಟೆಂಪರೇಚರ್ ನ ಮೇಂಟೈನ್ ಮಾಡೋದಕ್ಕೆ ಸಾಕಷ್ಟು ಹೆಲ್ಪ್ ಅನ್ನ ಮಾಡುತ್ತೆ. ಮತ್ತೆ ಚರ್ಮದಿಂದಲೇ ಈ ವೈಟಮಿನ್ ಡಿ ಉತ್ಪತ್ತಿಯು ಸಹ ಆಗುತ್ತೆ. ನಿಮ್ಗೆ ಗೊತ್ತಿದೆ ಈ ಸೂರ್ಯನ ಕಿರಣಗಳು ಚರ್ಮದ ಮೇಲೆ ಬಿದ್ದಾಗ ವೈಟಮಿನ್ ಡಿ ಅಂತಕ್ಕಂಥದ್ದು ಮೂಳೆಗಳಿಗೆ ಮತ್ತೆ ನಮ್ಮ ಶರೀರದಲ್ಲಿ ಅವಯವಗಳ ಕೆಲಸ ಮಾಡೋದಕ್ಕೆ ಸಾಕಷ್ಟು ಮುಖ್ಯವಾದ ಒಂದು ಜೀವಸತ್ವ. ಈ ಒಂದು ದೃಷ್ಟಿಕೋನದಲ್ಲಿ ಚರ್ಮ ಒಂದು ಬಹಳ ಮುಖ್ಯವಾದ ಅಂಗ. ಅದನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರಾಣಿಗಳಲ್ಲಿರ್ಬೋದು ಮನುಷ್ಯರಲ್ಲಿರ್ಬೋದು. ನಾವು ಆರೋಗ್ಯದ ಕಡೆ ಕಾಳಜಿ ಕೊಡುವಾಗ ಚರ್ಮದ ರೋಗಗಳ ಬಗ್ಗೆ ತಿಳ್ಕೊಳ್ಳೋದು ಸೂಕ್ತ ಅಂತ ನನಗನ್ಸುತ್ತೆ. ಹೌದು, ತಾವ್ ಹೇಳಿದ್ರಿ ಬಹಳ ಚೆನ್ನಾಗಿ, ಚರ್ಮವೇ ನಮಗೆ ಒಂಥರ ತಡೆಗೋಡೆ ತರ ಕೆಲಸ ಮಾಡುತ್ತೆ ಅಂತ ಹೇಳಿ. ಈ ತಡೆಗೋಡೆಗೂ ಕೂಡ ಕೆಲವೊಂದಷ್ಟು ಕಾಯಿಲೆಗಳು ಬರುತ್ತೆ ಅನ್ನುವಂಥದ್ದು. ಅದೇ ತಡೆಗೋಡೆ ಆಗಿರುವಾಗ ಏನು ಕಾಯಿಲೆಗಳು ಬರುತ್ತೆ ಮತ್ತೆ ಯಾವ ಕಾರಣದಿಂದಾಗಿ ಇದು ಬರತಕ್ಕಂಥದ್ದು? ಚರ್ಮದ ಕಾಯಿಲೆಗಳು ಸಾಕಷ್ಟು ಕಾರಣಗಳಿಂದ ಬರಬಹುದು. ನಾವು ಕಾರಕಗಳು ಅಂತ ಹೇಳ್ತೀವಿ, ಇದರಲ್ಲಿ ಕೆಲವೊಂದು ಸೋಂಕು ಕಾರಕಗಳು, ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಾಣುಗಳಿರ್ಬೋದು, ಇವನ್ ಏಕಕೋಶ ಜೀವಿಗಳು ಅಂತೀವಿ ನಾವು, ಪ್ರೋಟೋಸೋವನ್ಸ್ ಅಂತೀವಲ್ಲ ಅದರಿಂದನೂ ಬರಬಹುದು, ಶಿಲೀಂಧ್ರಗಳು, ಈ ಫಂಗಸ್ ಇನ್ಫೆಕ್ಷನ್ ಇರ್ತದೆ, ಇವೆಲ್ಲ ಸೋಂಕು ಕಾರಕಗಳು. ಇದನ್ನ ಬಿಟ್ಟು ಜೊತೆಗೆ ಪರಾವಲಂಬಿ ಜೀವಿಗಳು, ಅದಲ್ಲದೇನೆ ಅಸಂಕ್ರಾಮಿಕ ಒಂದು ಕಾರಣಗಳು ಸಹ ಇರ್ತವೆ, ಅಸೋಂಕು ಅಂತ ಕರಿತೀವಿ ನಾವು. ಇದರಲ್ಲಿ ಸಾಮಾನ್ಯವಾಗಿ ಈಗ ಪೋಷಕಾಂಶಗಳ ಕೊರತೆ, ಅದರಲ್ಲೂ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಕೆಲವು ನಾವು ಹೇಳ್ತಾ ಇರ್ತೀವಿ. ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳು, ಅತ್ಯಂತ ಕಡಿಮೆ ಮಟ್ಟದಲ್ಲಿ ನಮ್ಮ ಶರೀರದಲ್ಲಿ ಪ್ರಾಣಿಗಳ ಶರೀರಕ್ಕೆ ಇದು ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಜಿಂಕ್ ಅಂತ ಹೇಳ್ತೀವಿ, ಸತು ಮತ್ತು ವೈಟಮಿನ್ ಎ, ಇವೆರಡೂ ಸಹ ಬಹಳಷ್ಟು ಮುಖ್ಯವಾದಂತಹ ಒಂದು ಪೋಷಕಾಂಶಗಳು. ಇದರ ಜೊತೆಗೆ ಕೆಲವೊಂದು ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ, ಮತ್ತೆ ಮ್ಯಾಂಗನೀಸು, ಮೆಗ್ನೀಷಿಯಂ, ಈ ತರ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರತಕ್ಕಂಥ ಖನಿಜಾಂಶಗಳು, ಇವುಗಳ ಕೊರತೆಯಿಂದನೂ ಸಹ. ಮತ್ತೆ ಕೆಲವೊಂದು ಸಲ ಈ ಟ್ರೀಟ್ಮೆಂಟ್ ಕೊಡುವಾಗ ಡಾಕ್ಟರ್ ಇರ್ಬೋದು ಅಥವಾ ಸ್ಟಾಫ್ ಇರ್ಬೋದು, ಟ್ರೀಟ್ಮೆಂಟ್ ಕೊಡುವಾಗ ಆ ನಿರ್ಜೀವೀಕರಣಗೊಳಿಸದೇ ಇರತಕ್ಕಂಥ, ಸ್ಟೆರೈಲ್ ಇಲ್ಲದೆ ಇರತಕ್ಕಂತಹ ಯಾವುದಾದ್ರೂ ಈ ಸೂಜಿಗಳನ್ನ ಸಿರಿಂಜ್ಗಳನ್ನ ಬಳಸ್ತು ಅಂದ್ರೆ ಅದರಿಂದ ಸಹ ನಾವು ಸೋಂಕನ್ನು ನಾವೇ ಆ ಪ್ರಾಣಿಗೆ ಇಂಡ್ಯೂಸ್ ಮಾಡಿದಾಗ ಆಗುತ್ತೆ. ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಚರ್ಮದ ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ಚರ್ಮ ಬಂದಾಗ ಸಾಮಾನ್ಯವಾಗಿ ಅದರ ರೋಗದ ಲಕ್ಷಣಗಳ ಮತ್ತೆ ಸ್ವರೂಪ ಹೇಗಿರುತ್ತೆ? ಸಾಮಾನ್ಯವಾಗಿ ಈಗ ಚರ್ಮದಲ್ಲಿ ನಾವು ಚರ್ಮದ ಇನ್ಫ್ಲಮೇಷನ್ ಅಂತ ಕರಿತೀವಿ. ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಅಂತ ಕನ್ನಡ, ಉರಿಯೂತ ಡರ್ಮಟೈಟಿಸ್ ಅಂತ ಅಂದ್ರೆ ಚರ್ಮದ ಉರಿಯೂತ, ಉರಿಯೂತ ಕನ್ನಡದಲ್ಲಿ. ಕೆಂಪಾಗಿ ಗೋಚರಿಸುತ್ತದೆ ಚರ್ಮ. ನಾವು ನೋಡಿರ್ಬೋದು ಒಂದು ಸಣ್ಣ ಒಂದು ಜೇನುಣ ಏನಾದ್ರು ಕಚ್ಚಿದ್ರೆ ನಮ್ಮ ಶರೀರಕ್ಕೆ, ಅಥವಾ ಯಾವುದೋ ಒಂದು ಹುಳು ಕಚ್ಚಿದ್ರೆ ಕೆಂಪಾಗುತ್ತೆ, ಅದು ಅದು ಮೊದಲ ಲಕ್ಷಣ ಚರ್ಮದ ಒಂದು ಇನ್ಫ್ಲಮೇಷನ್ಗೆ. ಇದಾದ್ಮೇಲೆ ದೀರ್ಘಕಾಲದಲ್ಲಿ ಏನಾದ್ರೂ ಕೂದಲು ಉದುರೋದು ಕಂಡು ಬರ್ತದೆ ಪ್ರಾಣಿಗಳಲ್ಲಿ. ಆಮೇಲೆ ಕಡಿತ ಬರುವಂತದ್ದು, ಇದು ಹಲವಾರು ಕಾರಣಗಳಿಂದ ಬರುವಂತ ನಾಗ್ಲೇ ಹೇಳಿದಾಗೆ ಕಡಿತ ಬರೋದು, ಪ್ರಾಣಿಗಳು ಒಂಥರ ಪರಚಿಕೊಳ್ಳೋದು, ಕೆತ್ಕೊಳ್ಳೋದು ಎಲ್ಲದೂ ಮಾಡಬಹುದು. ಮತ್ತೆ ಕೆಲವೊಂದ್ಸಲ ಇದು ಇನ್ಫೆಕ್ಷನ್ ಜಾಸ್ತಿಯಾಗಿ ಏನಾಗುತ್ತೆ, ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಆ ತರ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಈ ಸೋಂಕು ಜೊತೆ ಸೇರ್ಕೊಂಡ್ಬಿಟ್ಟಾಗ ಅಲ್ಲಿ ಕ್ಯೂ ಗಡ್ಡೆಗಳು ಸಹ ಆಗ್ಬೋದು, ಆಬ್ಸೆಸ್ ಅಂತ ಕರಿತೀವಿ ನಾವು, ಕುರಾ ಅಂತ ಕರಿತೀವಿ ಕನ್ನಡದಲ್ಲಿ. ಮತ್ತೆ ಈ ಸಿಡುಬು ಗುಳ್ಳೆ, ಸಿಡುಬುಗಳ ನೀರು ತುಂಬಿರ್ತಕ್ಕಂಥ ಗುಳ್ಳೆ, ಮನುಷ್ಯರಲ್ಲಿ ಈಗ ಸಿಡುಬು ಕಾಯಿಲೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ, ಆದ್ರೆ ಪ್ರಾಣಿಗಳಲ್ಲಿ ಇನ್ನೂ ನಿರ್ಮೂಲನೆ ಆಗಿಲ್ಲ. ಕುರಿಗಳಲ್ಲಿ ಅತ್ಯಂತ ತೀವ್ರ ರೂಪದಲ್ಲಿ ನಾವು ಇವತ್ತಿನವರೆಗೂ ಸಿಡುಬು ಕಾಯಿಲೆಯನ್ನು ನೋಡ್ತಾ ಇದ್ವಿ. ಮತ್ತೆ ಕೋಳಿಗಳಲ್ಲೂ ಸಹ ಈ ಸಿಡುಬಿನ ಪ್ರಮಾಣ ಇನ್ನೂ ಹೆಚ್ಚಿಗಿದೆ, ಅಂದ್ರೆ ಬೇರೆ ಪ್ರಭೇದದ ಇದು, ಮನುಷ್ಯರ ಸಿಡುಬಿಗೆ ಸಂಬಂಧ ಇಲ್ಲ. ಆದ್ರೆ ಲಕ್ಷಣದ ಹೇಳುವಾಗ ಮತ್ತೆ ಕೆಲವೊಂದ್ಸಲ ಇದು ತುಂಬಾ ಜಾಸ್ತಿ ಆದಾಗ ಪ್ರಾಣಿಗಳಲ್ಲಿ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು, ಆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಆಹಾರ ತಿನ್ನೋದನ್ನ ಬಿಟ್ಟು ಬಿಡತಕ್ಕಂಥದ್ದು, ಬಾವು ಬಂದ್ಬಿಡುತ್ತೆ ಕೆಲವೊಂದ್ಸಲ, ಗ್ರ್ಯಾನ್ಯುಲೋಮ ಅಂತೀವಿ, ದಪ್ಪ ದಪ್ಪ ಗೆಡ್ಡೆಗಳಾಗ್ಬಿಡ್ತದ್ದು. ಆಮೇಲೆ ಕೆಲವೊಂದ್ಸಲ ಒಂದಕ್ಕೊಂದು ಹೊಡೆದಾಟ ಮಾಡ್ಕೊಂಡಾಗ್ಲೂ ಸಹ ಚರ್ಮದ ಮೇಲೆ ಈ ತರಚು ಗಾಯಗಳು ಇವೆಲ್ಲ ಕಂಡು ಬರಬಹುದು. ಮತ್ತೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಲಿಂಫ್ ನೋಡ್ಸ್ ಅಂತಂದ್ರೆ ಈ ದುಗ್ಧರಸ ಗ್ರಂಥಿಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಅವು ಚರ್ಮದ ಭಾಗದಲ್ಲಿ ಕೆಳಗಡೆ ಸಬ್ಕ್ಯೂಟೇನಿಯಸ್ ಲಿಂಫ್ ನೋಡ್ಸ್ ಅಂತ ಕರಿತೀವಿ, ಆ ದುಗ್ಧ ಗ್ರಂಥಿಗಳು ಊದ್ಕೊಂಡಿದ್ದು ಅಲ್ಲಿಂದ ಸಹ ಕೀವು ಸಹ ಸೋಂಕು ಆಗಿ ಅರಿತಾ ಇರ್ಬೋದು. ಮತ್ತೆ ಫಾಲಿಕ್ಯುಲೈಟಿಸ್ ಅಂತ ಕರಿತೀವಿ, ಅಂದ್ರೆ ಈ ಕೂದಲು ಇರ್ತದೆ, ಕೂದಲು ಅಥವಾ ಈ ಫೆದರ್ಸ್, ಅದರದ್ದು ಬೇರಿನಲ್ಲಿ ಒಂದು ಫಾಲಿಕಲ್ ಅಂತ ಇರ್ತದೆ, ಒಂದು ಅಂಗಾಂಶದ ಒಂದು ರಚನೆ, ಅಲ್ಲೂ ಸಹ ಕೀವು ತುಂಬಿಕೊಂಡು ಒಂದು ಇನ್ಫೆಕ್ಷನ್ ಲಕ್ಷಣ ಕಂಡು ಬರಬಹುದು. ಮತ್ತೆ ಕೆಲವೊಂದ್ಸಲ ವಾಸಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ಈ ತರ ಲಕ್ಷಣ ಕಾಣಿಸ್ಬರಲ್ಲ, ಅದ್ರ ಬದಲು ಏನಾಗುತ್ತೆ ಅಲ್ಲಿ ಸ್ಕ್ಯಾಬ್ ಫಾರ್ಮೇಶನ್, ಒಂದ್ ರೀತಿ ಹೊಟ್ಟು ರೀತಿಯಾದಂತಹ ಒಂದು ಪುಡಿ ತರ, ಬಿಳಿ ಆದಂತ ಒಂದು ಪುಡಿ ತರ ಕಂಡು ಬರ್ತದೆ ಪೌಡರ್ ತರ. ಇವೆಲ್ಲ ಲಕ್ಷಣಗಳು ನಾವು ಚರ್ಮ ರೋಗದ ಒಂದು ಸಮಸ್ಯೆ ಇದೆ ಜಾನುವಾರಿಗೆ ಅಂತ ಒಂದು ಹಿಂಟ್ ಅನ್ನ ಕೊಡುತ್ತೆ. ಅಂದ್ರೆ ಈ ತರ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ಏನೋ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಪ್ರಾರಂಭ ಆಗಿದೆ ಅಥವಾ ಇದೆ ಅಂತ ಹೇಳಿ ನಾವು ಅದನ್ನ ಗುರುತಿಸಿಕೊಂಡು ಆ ನಂತರ ಅದಕ್ಕೆ ಚಿಕಿತ್ಸೆಗೆ ನಾವು ವೈದ್ಯರನ್ನ ಸಂಪರ್ಕ ಮಾಡಬೇಕಾಗುತ್ತೆ. ಈ ಚರ್ಮದ ಕಾಯಿಲೆಗಳ ಮೂಲ ಯಾವುದು, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಈಗ ಮೂಲದ ಅಂದ್ರೆ ಕಾರಕಗಳು ಅಂತ ನಾವು ಕರಿತೀವಿ ಇಟಿಯಾಲಜಿ, ಯಾವುದೇ ಒಂದು ಈ ಚರ್ಮ ಕಾಯಿಲೆಗೂ ಸಹ ನಾನು ಆಗ್ಲೇ ಹೇಳ್ತಾ ಇದ್ದೆ ಚರ್ಮದ ಕಾಯಿಲೆಗಳು ಹೇಗೆ ಉಂಟಾಗ್ತದೆ ಅಂತ ಹೇಳಿದಾಗ ನಾವು ವೈರಾಣುಗಳ ಕಾಯಿಲೆಗಳು ಅಂತ ಹೇಳಿದ್ವು. ವೈರಾಣುಗಳಲ್ಲಿ ಕೆಲವೊಂದು ವೈರಸ್ ಕಾಯಿಲೆಗಳು ನಿರ್ದಿಷ್ಟವಾಗಿ ಚರ್ಮದ ಒಂದು ಕಾಯಿಲೆಯನ್ನು ಉಂಟು ಮಾಡ್ತವೆ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನಾನೀಗ ಸಿಡುಬು ಕಾಯಿಲೆ ಬಗ್ಗೆ ಹೇಳಿದೆ, ಸಿಡುಬು ಒಂದು ವೈರಾಣು ಮೂಲದ ಕಾಯಿಲೆ. ಅದರಲ್ಲಿ ವಿಶೇಷವಾಗಿ ಕುರಿಗಳಲ್ಲಿ ಕೋಳಿಗಳಲ್ಲಿ ಕೌಪಾಕ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಕೆಚ್ಚಲು ಭಾಗದಲ್ಲಿ ನಮ್ಮ ಹಾಲು ಕರಿತಕ್ಕಂತಹ ರಾಸುಗಳಿಗೂ ಸಹ ಈ ಕೌಪಾಕ್ಸ್ ಅಥವಾ ಏನು ಹಸುವಿನ ಪಾಕ್ಸ್ ಸಿಡುಬು ಕಾಯಿಲೆ ಬರಬಹುದು, ಸಣ್ಣ ಗುಳ್ಳೆಗಳಾಗ್ತವೆ. ಮತ್ತೆ ಲಂಪಿ ಸ್ಕಿನ್, ನೀವು ಬಹಳ ಮುಂಚೆನೆ ಹೇಳಿದ್ರೆ ಇದ್ರ ಬಗ್ಗೆ ಈ ಚರ್ಮ ಗಂಟು ರೋಗ, ಈ ಚರ್ಮದ ಕಾಯಿಲೆಗಳ ಬಗ್ಗೆ ವಿಶೇಷವಾಗಿ ಪಶುವೈದ್ಯರು ಮತ್ತೆ ರೈತರನ್ನ ಬಹಳಷ್ಟು ಸಂಕಷ್ಟಕ್ಕೆ ಈಡು ಮಾಡಿರ್ತಕ್ಕಂತಹ ಇತ್ತೀಚಿನ ದಿನಗಳಲ್ಲಿ ತೀವ್ರ ರೂಪದಲ್ಲಿ ಕಾಣಿಸಿಕೊಂಡಂತ ಒಂದು ಕಾಯಿಲೆ, ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರೈತರು ಪ್ರಾಣಿಗಳು ಎಲ್ಲ ಒದ್ದಾಡ್ತಾ ಇದಾರೆ ಅದರಿಂದ ಆ ಕಾಯಿಲೆಯಿಂದ. ಇದು ಒಂದು ಕಾಯಿಲೆ, ವೈರಾಣುವಿನಿಂದ ಬರ್ತಕ್ಕಂತಹ ಕಾಯಿಲೆ. ಮತ್ತೆ ಕಾಲುಬಾಯಿ ಜ್ವರದಲ್ಲೂ ಸಹ ಅದು ಇತ್ತೀಚೆಗೆ ಹಿಂದಿನ ದಿನಗಳಿಗೆಲ್ಲ ವ್ಯಾಕ್ಸಿನ್ ಮಾಡ್ತಾ ಇದಾರೆ ನಮ್ಮ ಪಶುಪಾಲನಾ ಇಲಾಖೆಯಿಂದ. ಅದರಲ್ಲೂ ಸಹ ನೀವು ಗೊರಸಿನ ಭಾಗದಲ್ಲಿ ಏನಾಗುತ್ತೆ ಕೀವು ತುಂಬಿದ ಗೆಡ್ಡೆಗಳು ಉಂಟಾಗ್ತವೆ. ನಾವು ಗೊರಸು ಸಹ ಚರ್ಮದ ಒಂದು ಅಪೆಂಡೇಜ್ ಅಂತ ಕರಿತೀವಿ, ಚರ್ಮದ ಒಂದು ಭಾಗ, ಆ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂದ್ರೆ. ಮತ್ತೆ ಕುರಿಗಳಲ್ಲಿ ಕಾಂಟೇಜಿಯಸ್ ಎಕ್ಸಿಮಾ ಅಂತ ಬರ್ತದೆ, ಆರ್ಫ್ ಕಾಯಿಲೆ ಅಂತ, ಇದರಲ್ಲೂ ಸಹ ಬಾಯಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಚರ್ಮ ಇಲ್ಲೆಲ್ಲ ಒಂದು ರೀತಿಯಾದ ಡರ್ಮಟೈಟಿಸ್ ಆಗುತ್ತೆ, ಅದು ತಿನ್ನಕ್ಕಾಗದೆ ಒಂಥರ ನಿಶಕ್ತಿಗೆ ಒಳಗಾಗುತ್ತೆ. ಮತ್ತೆ ಕೋಳಿಗಳ ಉದಾಹರಣೆಗಳು ತಗೋಬೇಕು ಅಂತ ಅಂದ್ರೆ ಮ್ಯಾರೆಕ್ಸ್ ಕಾಯಿಲೆ ಅಂತ ಬರ್ತದೆ, ಒಂದು ಕಾಯಿಲೆ ಇದೆ ವೈರಾಣು ಮೂಲದ ಕಾಯಿಲೆ, ಅದರಲ್ಲಿ ಗೆಡ್ಡೆಗಳು ಉತ್ಪಾದನೆ ಆಗ್ತವೆ, ಒಂದು ರೀತಿ ಕ್ಯಾನ್ಸರಸ್ ಗೆಡ್ಡೆಗಳು ಉಂಟಾಗ್ತವೆ. ಇದು ಚರ್ಮದ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಅದು ಕ್ಯುಟೇನಿಯಸ್ ಫಾರ್ಮ್ ಅಂತ ಕರಿತೀವಿ ಅದು. ಮತ್ತೆ ಕಣ್ಣಿನ ರೂಪದಲ್ಲೂ ಸಹ ಅದು ಕಂಡು ಬರಬಹುದು, ಕ್ಯುಟೇನಿಯಸ್ ಮತ್ತೆ ಆಪ್ಥಾಲ್ಮಿಕ್ ಫಾರ್ಮ್. ಮತ್ತೆ ಇನ್ನೊಂದು ಈ ಹಳ್ಳಿ ಭಾಗದಲ್ಲೆಲ್ಲ ಜನಗಳು ನೋಡಿರ್ತಾರೆ ನಮ್ಮ ರೈತರೆಲ್ಲ ಈ ನರುಳೆಗಳು ಅಂತ ಕರಿತೇವೆ, ಕೆಚ್ಚಿನ ಭಾಗದಲ್ಲಿ, ಕುತ್ತಿಗೆ ಬಾಯಿ ಭಾಗದಲ್ಲಿ, ನಾಲ್ಗೆ, ಕಣ್ಣು, ಕಿವಿ, ಈವನ್ ಗುದ ಭಾಗದಲ್ಲಿ, ಇಲ್ಲೆಲ್ಲ ಅಂದ್ರೆ ಬೆರಳು ರೂಪದ್ದು, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತೀವಿ ನಾವು, ಸಣ್ಣ ಬೆರಳುಗಳ ತರ ಅಂಟ್ಕೊಂಡಂಗಿರ್ತವೆ ಚರ್ಮಕ್ಕೆ. ಕೆಲವೊಂದ್ಸಲ ಬಿದ್ದೋಗ್ತವೆ ತಾನಾಗತಾನೆ, ಕೆಲವೊಂದ್ಸಲ ಆಯಿಂಟ್ಮೆಂಟ್ ಅನ್ನು ಹಾಕೋದಕ್ಕೆ ಹೇಳ್ತೀವಿ ನಾವು. ಕೆಲವೊಂದ್ ಸಮಸ್ಯೆ ಏನಾಗ್ತದೆ ಅಂತಂದ್ರೆ ಇದು ಬೆನೈನ್ ರೂಪದ ಒಂದು ಕಾಯಿಲೆ, ಇದು ಬೆನೈನ್ ಅಂತಂದ್ರೆ ಸೌಮ್ಯ ರೂಪದ್ದು. ಕೆಲವೊಂದ್ಸಲ ಇದು ಕ್ಯಾನ್ಸರ್ ಆಗಿ ಬದಲಾಗ್ತಕ್ಕಂತ ಸಾಧ್ಯತೆ ಇರ್ತದೆ. ಇದು ಒಂದು ವೈರಾಣುವಿನಿಂದ ಉಂಟಾಗ್ತಕ್ಕಂತಹ ಒಂದು ಕಾಯಿಲೆ. ಇನ್ನು ಬ್ಯಾಕ್ಟೀರಿಯಾಗಳ ಮೂಲದಲ್ಲಿಂದ ಹೇಳಬೇಕು ಅಂತಂದ್ರೆ ತುಂಬಾ ದೊಡ್ಡ ಲಿಸ್ಟ್ ಬರ್ತದೆ ಇದು, ಬ್ಯಾಕ್ಟೀರಿಯಾ ವೈರಾಣು ಮೂಲ. ಮೊದಲು ವೈರಾಣದ ಹೇಳಿದ್ರು, ಈಗ ಬ್ಯಾಕ್ಟೀರಿಯಾ ಮೂಲದಲ್ಲಿ ಹೇಳಬೇಕು ಅಂದ್ರೆ ಸ್ಟೆಫೈಲೋಕಾಕಸ್ ಅಂತ ಸಾಮಾನ್ಯವಾಗಿ ಚರ್ಮದ ಮೇಲೆ ಇರತಕ್ಕಂಥ ಒಂದು ಸಾಮಾನ್ಯ ರೂಪದ ಬ್ಯಾಕ್ಟೀರಿಯಾ ಅದು. ಅದು ಯಾವಾಗ ಈ ಪ್ರಾಣಿಗಳಲ್ಲಿ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೋ, ಸಣ್ಣ ಪುಟ್ಟ ಗಾಯಗಳಾಗ್ತದೋ, ಅಂತ ಸಂದರ್ಭದಲ್ಲಿ ಇಂಪೆಟಿಗೋ ಮತ್ತೆ ಫಾಲಿಕ್ಯುಲೈಟಿಸ್ ಅಂತ ಕರಿತೀವಿ, ಸಣ್ಣ ಸಣ್ಣ ಕೀವುಗುಡ್ಡೆಗಳು ಕಂಡು ಬರ್ತವೆ ಚರ್ಮದ ಮೇಲೆ. ಇನ್ನು ನಿರ್ದಿಷ್ಟವಾದ ಕಾಯಿಲೆ ಹೇಳಬೇಕು ಅಂದ್ರೆ ಒಂದು ಡರ್ಮಟೋಫಿಲಸ್ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಇದೆ. ಇದರಲ್ಲಿ ದರಗಳಲ್ಲಿ ಹಿಂಭಾಗದಲ್ಲಿ, ಆ ಪೃಷ್ಠಭಾಗದಲ್ಲಿ, ಕಾಲಿನ ಭಾಗದಲ್ಲಿ ಎಕ್ಸುಡೇಟಿವ್ ಡರ್ಮಟೈಟಿಸ್ ಅಂತ ಕರಿತೀವಿ. ಎಕ್ಸುಡೇಟಿವ್ ಅಂದ್ರೆ ಒಂದು ರೀತಿಯಾದ ನೀರಿನ ರೂಪದ ಒಂದು ದ್ರವ, ದ್ರವ ಆ ಚರ್ಮದ ಮೇಲಿಂದ ಒಂದು ಸೋರ್ತಾ ಇರ್ತದೆ, ಅಷ್ಟು ತೀವ್ರ ಪ್ರಮಾಣಕ್ಕೆ ಹೋಗ್ತದೆ. ಜೊತೆಗೆ ದುಗ್ಧರಸ ಗ್ರಂಥಿಗಳಲ್ಲೂ ಸಹ ಗ್ರಾನ್ಯುಲೋಮಾ ಅಂತ ಹೇಳಿದೆ ನಾನು, ಬಾವು ಬಂದು ಊದ್ಕೊಂಡಿರ್ತಕ್ಕಂಥ ಗಂಟು, ಅದು ಸಹ ಕಂಡು ಬರಬಹುದು. ಇನ್ನು ಫೂಟ್ರಾಟ್ ಅಂತ ಇನ್ನೊಂದು ಕಾಯಿಲೆ ಇದೆ, ಇದು ಸಹ ಈ ಗ್ರಾಮೀಣ ಭಾಗದಲ್ಲಿ ರೈತರು ಗೊತ್ತಿರ್ತದೆ. ಇದು ಅಂದ್ರೆ ಈ ಗುರುಸಿನ ಭಾಗದಲ್ಲಿ ಕೊಳಿತು ಹೋಗ್ತಕ್ಕಂತಹ ಒಂದು ಕಾಯಿಲೆ ಅದು. ಇದು ಅಷ್ಟೇ, ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ನಿನ್ನ ತುಂಬಾ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡೋದಿಲ್ಲ. ಬಹಳ ಒಂದು ಪಶುವೈದ್ಯರಿಗೂ ಸಹ ಒಂದು ರೀತಿ ದೊಡ್ಡ ಸವಾಲಿನ ಒಂದು ಕಾಯಿಲೆ. ಇಲ್ಲೇನಾಗುತ್ತೆ, ಆ ಗುರುಸಿನ ಒಳಭಾಗದಲ್ಲಿ ಸೂಕ್ಷ್ಮವಾದ ಒಂದು ಇವಿರ್ತವೆ ಅಂಗಾಂಶಗಳಿರ್ತವೆ, ಆ ಅಂಗಾಂಶಗಳಲ್ಲಿ ಏನು ನೆಕ್ರೋಸಿಸ್ ಅಂತ ಕರಿತೀವಿ, ಅಂದ್ರೆ ಸಂಪೂರ್ಣವಾಗಿ ಅದು ಜೀವಕೋಶಗಳೇ ಸತ್ತೋಗ್ಬಿಡ್ತವೆ. ಜೀವಕೋಶಗಳು ಸತ್ತೋಗ್ಬಿಟ್ಟು ತೀವ್ರ ರೂಪದಲ್ಲಿ ಅದು ನೋವನ್ನ ಕೊಡುತ್ತೆ. ಆಗೇನಾಗುತ್ತೆ, ಅದು ಕುಂಟ್ತಾ ಇರುತ್ತೆ, ಆ ನೋವಿನಿಂದ ಜ್ವರ ಬರತಕ್ಕಂಥ ಸಾಧ್ಯತೆ ಇರುತ್ತೆ, ಹೀಗೆ ಪ್ರೊಡಕ್ಷನ್ ಲಾಸ್ ಅಂತ, ಯಾಕಂದ್ರೆ ಹಾಲು ಇದೆಲ್ಲ ಪ್ರಮಾಣ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕೊಟ್ಟಿಗೆ ನೈರ್ ಮೇಲೆ ಕಾಪಾಡಬೇಕು ನಾವು, ಟ್ರೀಟ್ಮೆಂಟ್ ಜೊತೆಗೆ ನಾವಾಗಿದ್ದಂಗೆ ಹೇಳ್ತಾ ಇರ್ತೀವಿ. ಮತ್ತೆ ಇನ್ನೊಂದು ಬೊವೈನ್ ನೊಕಾರ್ಡಿಯೋಸಿಸ್ ಅಂತಕ್ಕಂಥದ್ದು ಮತ್ತೊಂದು ಕಾಯಿಲೆ, ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥದ್ದು, ಫಾರ್ಸಿ ಅಂತಾನು ಕರೀತಾರೆ. ಇದು ದೀರ್ಘ ಪ್ರಮಾಣದ ಕಾಯಿಲೆ. ಇಲ್ಲೂ ಸಹ ಏನಾಗುತ್ತೆ, ಕಾಲುಗಳಲ್ಲಿ, ಕೂತಿಗೆಗಳಲ್ಲಿ, ಕಿವಿ ಅಕ್ಕಪಕ್ಕ ಗಾಯಗಳಾಗಿ ಗ್ರಾನ್ಯುಲೋಮಗಳು ಅಥವಾ ಏನು ಗಂಟು ಗಂಟು ರೀತಿಯಾದಂತಹ ಒಂದು ಬಾವು ಉಂಟಾಗಬಹುದು. ಮತ್ತೆ ಇದು ಇನ್ನೂ ಒಂದು ಸಮಸ್ಯೆ ಅಂದ್ರೆ ನಿಧಾನವಾಗಿ ಇದು ಒಳಭಾಗಕ್ಕೂ ಹರಡ್ಕೊಳ್ತಾ ಹೋಗುತ್ತೆ, ಲಿವರ್ಗೆ, ಹಾರ್ಟ್ಗೆ, ಚರ್ಮದಿಂದ ಸ್ಟಾರ್ಟ್ ಆಗುತ್ತೆ, ಒಳಾಂಗಾಂಗಗಳಿಗೂ ಸಹ ಇದು ನಿಧಾನವಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇನ್ನು ಫ್ಲೀಸ್ ರಾಟ್ ಅಂತ ಬರ್ತದೆ, ಒಂದು ಫ್ಲೀಸ್ ರಾಟ್ ಅಂತ ನಾವು ಈ ಸೂಡೋಮೋನಾಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಬರ್ತಕ್ಕಂಥ ಕಾಯಿಲೆ. ಇದು ಕುರಿಗಳಲ್ಲಿ ಏನಾಗುತ್ತೆ, ಆ ಉಣ್ಣೆ ಕೊಳೆತ ಅಂತ ಹೇಳ್ತೀವಿ ನಾವು, ಅದ ಮೇಲೆ ತುಪ್ಪಟ ಏನಿರ್ತದೆ ಅದು ಒಂದ್ ರೀತಿ ಕೊಳತಂಗಾಗಿ, ಅದರಿಂದ ಸಹ ಈ ಚರ್ಮದ ಉರಿಯೂತ ಉಂಟಾಗುತ್ತೆ. ಮತ್ತೆ ಇನ್ನೊಂದು ಕೊರಿನಿ ಬ್ಯಾಕ್ಟೀರಿಯಂ ಓವಿಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಅದರಲ್ಲಿ ಏನಾಗುತ್ತೆ, ನಾವು ಸೂಡೋ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ ಕಾಯಿಲೆ. ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಗೊತ್ತು, ಹೌದು, ಸೂಡೋ ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಆ ಟಿವಿಯನ್ನ ಹೋಲ್ತಕ್ಕಂತ ಒಂದು ಕಾಯಿಲೆ ಸೂಡೋ ಟ್ಯೂಬರ್ಕ್ಯುಲೋಸಿಸ್. ಅಲ್ಲೇನಾಗುತ್ತೆ, ಒಂದು ಆ ದುಗ್ಧ ಗ್ರಂಥಿಗಳನ್ನ ನಾವು ನೋಡಿದಾಗ, ನಾವು ಮರಣೋತ್ತರ ಪರೀಕ್ಷೆ ಎಲ್ಲ ನೋಡ್ತಾ ಇರ್ತೀವಿ, ಅದರಲ್ಲಿ ಈ ಈರುಳ್ಳಿಯಲ್ಲಿ ಹೆಂಗೆ ಸಿಪ್ಪೆಗಳಿರ್ತವೋ ಆ ರೀತಿ ಆಗಿರ್ತದೆ. ನಾವು ಅದನ್ನ ನೋಡಿದ ತಕ್ಷಣ ಇದು ಕೊರೋನಿ ಬ್ಯಾಕ್ಟೀರಿಯಂ ಕಾಯಿಲೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಅಲ್ಸರೇಟಿವ್ ಲಿಂಫಾಂಜೈಟಿಸ್ ಅಂತ ಇನ್ನೂ ಒಂದು ಕಾಯಿಲೆ ಕುದುರೆಗಳಲ್ಲಿ ಬರ್ತದೆ, ಇದು ಸಹ ಕೊರೋನಿ ಬ್ಯಾಕ್ಟೀರಿಯಂ ಅಂತ ಹೇಳಿದಲ್ಲ ಅದೇ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಕಾಯಿಲೆ. ಇಲ್ಲೂ ದುಗ್ಧರಸ ನಾಳಗಳು ಅಂತ ಹೇಳ್ತೀವಿ ನಾವು, ಲಿಂಫಾಟಿಕ್ಸ್ ಅಂತ, ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಈ ದುಗ್ಧವನ್ನ ಹರಡ್ತಕ್ಕಂತ ಇವು, ಆ ನಾಳಗಳಲ್ಲಿ ಇನ್ಫೆಕ್ಷನ್ ಆಗಿ ಆ ಸೋಂಕು ಉಂಟಾಗಿ ಅದು ಚರ್ಮದ ಮೇಲ್ಭಾಗದಿಂದ ಅದು ಸೋರ್ತಾ ಇರುತ್ತೆ. ಇವಿಷ್ಟು ಬ್ಯಾಕ್ಟೀರಿಯಾ ಮೂಲದ ಕಾಯಿಲೆಗಳು, ಚರ್ಮ ಕಾಯಿಲೆಗಳು. ಇನ್ನು ಶಿಲೀಂಧ್ರಗಳನ್ನು ಸಹ ನಾವು ಸಾಮಾನ್ಯ ಮನುಷ್ಯರಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಈ ಫಂಗಲ್ ಇನ್ಫೆಕ್ಷನ್ ಆಗಿದೆ ಚರ್ಮಕ್ಕೆ ಅಂತ. ಯಾವಾಗ ಈ ಬಟ್ಟೆಗಳು ಅವೆಲ್ಲ ಹೆಚ್ಚು ಮಾಯಿಶ್ಚರ್ ಜಾಸ್ತಿ ಇರುತ್ತೋ, ಈ ಮಳೆಗಾಲದಲ್ಲಿ ಒಳಗದೇ ಇದ್ದಾಗ ಈ ಫಂಗಸ್ ಬೆಳಕೋತದೆ. ಇದು ಪ್ರಾಣಿಗಳಲ್ಲೂ ಸಹ ಫಂಗಲ್ ಡಿಸೀಸಸ್, ಶಿಲೀಂಧ್ರ ಕಾಯಿಲೆಗಳು ಉಂಟಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಟ್ರೈಕೋಫೈಟಾನ್ ಅಂತ ಬರ್ತದೆ, ಇನ್ನೊಂದು ಮೈಕ್ರೋಸ್ಪೋರಮ್ ಅಂತ, ಎರಡು ಪ್ರಭೇದಗಳು. ಇದೇನಾಗುತ್ತೆ, ಇದನ್ನ ರಿಂಗ್ ವರ್ಮ್ ಅಂತಾನೆ ಕರೀತಾರೆ. ಸಾಮಾನ್ಯ ನಮ್ಮ ಈ ಮೆಡಿಕಲ್ ಪ್ರಾಕ್ಟೀಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಇದು ಡಾಕ್ಟರ್ಗಳೆಲ್ಲ ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂತ ನೀವೆಲ್ಲ ಅಡ್ವರ್ಟೈಸ್ ಎಲ್ಲ ನೋಡಿರ್ಬೋದು. ಅದೇನಾಗುತ್ತೆ, ವೃತ್ತಾಕಾರದಲ್ಲಿ ಒಂಥರ ಚರ್ಮದ ಮೇಲೆ ಗುಳ್ಳೆಗಳು ಅಂತ ಅಂದ್ರೆ ಒಂದು ಲೀಷನ್ಸ್ ಬಂದಿರ್ತದೆ, ಡರ್ಮಟೈಟಿಸ್, ವೃತ್ತಾಕಾರದಲ್ಲಿ ರೌಂಡ್ ರೌಂಡ್ ಇರ್ತದೆ, ತುಂಬಾನೇ ತುರಿಕೆ ಇರ್ತದೆ. ಆ ಪ್ರಾಣಿಗಳಲ್ಲಾದ್ರೂ ಅಷ್ಟೇ ಫಂಗಲ್ ಇನ್ಫೆಕ್ಷನ್ ಅಂತ ಅಂದ್ರೆ. ಈ ಕೋಳಿಗಳಿಗೂ ಸಹ ಒಂದು ಫೇವಸ್ ಅಂತ ಕಾಯಿಲೆ ಬರ್ತದೆ. ಫೇವಸ್ ಅಂತ ಅಂದ್ರೆ ಅದು ವೈಟ್ ಕೂಮ್ ಅಂತಾನೆ ಕರಿತೀನಿ, ವೈಟ್ ಕೂಮ್ ಅದೇನೋ ಆ ತಲೆಯ ಮೇಲ್ಭಾಗದಲ್ಲಿ ಚೊಟ್ಟೆ ಅಂತ ಹೇಳ್ತೀವಲ್ಲ ನಾವು, ಅದರಲ್ಲಿ ಬಿಳಿ ಒಂಥರ ಪೌಡರ್ ತರ ಬೀಳ್ತಾ ಇರ್ತದೆ ಉಂಡಕ್ಕೆ ಲೀಷನ್ಸ್ ಬಂದು. ಇದಲ್ಲದೆ ಪರಾವಲಂಬಿ ಜೀವಿಗಳಿಂದನೂ ಸಹ ಚರ್ಮದ ಕಾಯಿಲೆಗಳು ಉಂಟಾಗುತ್ತೆ. ಪರಾವಲಂಬಿ ಜೀವಿಗಳಲ್ಲಿ ಸಾಮಾನ್ಯವಾಗಿ ನಾವು ಕೇಳಿದ್ವಿ ಹೊರ ಪರಾವಲಂಬಿ ಜೀವಿಗಳು, ಇನ್ನೊಂದು ಒಳ ಪರಾವಲಂಬಿ ಜೀವಿಗಳು. ಹೊರ ಪರಾವಲಂಬಿ ಜೀವಿಗಳು ಅಂದ್ರೆ ಚರ್ಮದ ಮೇಲೆ ಇರ್ತವೆ, ಕೂದಲುಗಳಲ್ಲಿ ಇರ್ತದೆ, ಅವುಗಳಿಂದ ಉಂಟಾಗ್ತಕ್ಕಂತಹ ಚರ್ಮದ ಕಾಯಿಲೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಉದಾಹರಣೆಗೆ ಉಣ್ಣೆ. ಹೌದು, ಉಣ್ಣೆ. ಈಗ ನಾವು ನೀವು ಲಂಪಿ ಸ್ಕಿನ್ ಅಂತ ಹೇಳಿದ್ರಲ್ಲ ಚರ್ಮದ ಗಂಟು ರೋಗ, ಅದನ್ನ ತಡತಕ್ಕಂತಹ ಒಂದು ಎಫೆಕ್ಟ್ ಸಹ ಇದರಿಂದ ಉಂಟಾಗ್ತದೆ. ಏನೋ ಈ ಕಾಯಿಲೆಗಳು ಒಂದು ರಾಸಿನಿಂದ ಇನ್ನೊಂದು ರಾಸಿಗೆ ಉಣ್ಣೆ ಮೂಲಕ, ಇವುಗಳು ಏನ್ ಹೇಳ್ತೀವಿ ಅಂದ್ರೆ ನೇರವಾಗಿ ಉಂಟು ಮಾಡತಕ್ಕಂತಹ ತೊಂದರೆಗಳಿಗಿಂತ ಇಂಡೈರೆಕ್ಟ್ ಆಗಿ ಮಾಡ್ತಕ್ಕಂಥ ತೊಂದರೆಗಳೇ ಜಾಸ್ತಿ ಅಂತ. ನೇರವಾಗಿ ಉಂಟು ಮಾಡತಕ್ಕಂತ ಕಾಯಿಲೆಗಳಲ್ಲಿ ಇದು ಒಂದು, ಏನು ಚರ್ಮದ ಕಾಯಿಲೆ. ಚರ್ಮದ ಕಾಯಿಲೆ, ಅದಕ್ಕೆ ಸೂಕ್ತ ಪ್ರಮಾಣದಲ್ಲಿ ನಾನು ಆಮೇಲೆ ಹೇಳ್ತೀನಿ ಯಾವ ರೀತಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ. ಇದರಲ್ಲಿ ಮುಖ್ಯವಾಗಿ ಮೇಂಜ್ ಅಂತ ಒಂದು ಕಾಯಿಲೆ ಇದೆ. ಮೇಂಜ್ ಅಂದ್ರೆ ನಾವೆಲ್ಲ ಕೇಳಿರ್ತೀವಿ ನುಸಿ ಅಂತ ಹೇಳ್ತೀವಿ ನಾವು. ನುಸಿ ಅಂತಂದ್ರೆ ಮೈಟ್ಸ್, ಸಣ್ಣ ಕಣ್ಣಿಗೆ ಕಾಣಿಸೋದಿಲ್ಲ, ಅವು ಚರ್ಮದ ಭಾಗದಲ್ಲಿ ಸೇರ್ಕೊಬಿಟ್ಟಿರ್ತವೆ ಪ್ರಾಣಿಗಳ ಜಾನುವಾರುಗಳಲ್ಲಿ. ಇದರಿಂದ ಮೇಂಜ್ ಅಂತ ಕಾಯಿಲೆ ಹೇಳ್ತೀವಿ. ಇದನ್ನ ಸ್ಕೇಬಿಸ್ ಅಂತಾನು ಕರೀತಾರೆ ಮನುಷ್ಯರ ಮತ್ತೆ ಕೆಲವೊಂದು ಪ್ರಾಕ್ಟೀಸ್ ಅಲ್ಲಿ. ಇದರಲ್ಲಿ ಸೋರಾಪ್ಟಸ್ ಅಂತ ಇದೆ, ಸಾರ್ಕಾಪ್ಟಸ್ ಅಂತ ಹಲವಾರು ಪ್ರಭೇದಗಳ ಈ ನುಸಿಗಳು ಚರ್ಮದ ಒಳಭಾಗವನ್ನು ಹೊಕ್ಬಿಟ್ಟು ಏನ್ ಮಾಡಿರ್ತವೆ ಅಲ್ಲಿ ಈ ಉರಿಯೂತವನ್ನು ಉಂಟು ಮಾಡಿ ಸಿಕ್ಕಾಬಟ್ಟೆ ಒಂದು ತುರಿಕೆ ಇರ್ತದೆ, ತುಂಬಾ ಚಡಪಡಿಸ್ತಾ ಇರ್ತವೆ ಅವು. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ನೆಮ್ಮದಿಯಾಗಿರೋದಕ್ಕೆ ಆಗಲ್ಲ, ಆದ್ರಿಂದ ಅವುಗಳ ಉತ್ಪಾದನೆ ಸಹ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಇನ್ನು ಕುತ್ತಿಗೆ ಭಾಗದಲ್ಲಿ, ಕಿವಿ ಭಾಗದಲ್ಲಿ ಇಲ್ಲೆಲ್ಲವೂ ಚರ್ಮ ಒಂಥರ ಹೊಟ್ಟೊಟ್ಟೆ ನಂಗಾಗಿ ಅದು ದಪ್ಪ ಆಗುತ್ತೆ, ಹೈಪರ್ ಕೆರಟೋಸಿಸ್ ಅಂತ ನಾವು ಕರಿತೀವಿ. ಈ ತರ ಸಮಸ್ಯೆಗಳನ್ನು ಉಂಟಾಗಬಹುದು. ಇನ್ನು ಶ್ವಾನಗಳಲ್ಲಿ ಹೇಳಬೇಕು ಅಂದ್ರೆ ಒಂದು ಡಿಮೋಡೆಕ್ಸ್ ಅಂತ ಒಂದು ಕಾಯಿಲೆ. ಅದು ಎಷ್ಟು ಪ್ರಮಾಣದಲ್ಲಿ ಅದು ನುಸಿ ಸಮಸ್ಯೆ ಅಂತ ಅಂದ್ರೆ ಅದು ಆ ಚರ್ಮದ ತುಂಬಾ ಡೀಪ್ ಹೊಟ್ಟೋಗ್ಬಿಡ್ತದೆ ಒಳಗಡೆ, ಅದು ಒಳಗಡೆ ಹೋಗ್ಬಿಟ್ಟು ಆ ಚರ್ಮದ ಮೇಲೆಲ್ಲ ಒಂಥರ ಪದರಗಳು, ಈ ಹೈಪರ್ ಪ್ಲೇಷಿಯಾ ಅಂತಾನೆ ಕರಿತೀವಿ, ಹೈಪರ್ ಪ್ಲೇಷಿಯಾ ಅಂದ್ರೆ ಒಂದ ಪದರ ಪದರವಾಗಿ ಚರ್ಮ ದಪ್ಪಕ್ಕೆ ಗಂಟು ಗಂಟಾದಂಗೆ ಆಗ್ಬಿಡುತ್ತೆ. ಇದು ಇನ್ನೊಂದು ಕಾಯಿಲೆ. ಇನ್ನೊಂದು ಫ್ಲೀಬೈಟ್ ಡರ್ಮಟೈಟಿಸ್ ಅಂತ ಒಂದು ಪರಾವಲಂಬಿ ಜೀವಿ. ಫ್ಲೀ ಅಂತ ಅಂದ್ರೆ ನಾವು ಚಿಕಟೆ ಅಂತ, ಈಗ ಹಾರಿ ಹಾರಿ ಕೂತ್ಕೊಂಡು ಆ ಹಾರಿ ಹಾರಿ ಕೂತ್ಕೊಂಡಾಗ ಅವ್ರ ಆ ಶರೀರದಿಂದ ಉಂಟಾಗ್ತಕ್ಕಂತ ಒಂದು ರೀತಿಯ ಈ ಪ್ರಾಡಕ್ಟ್ಸ್ ಏನು ವಿಸರ್ಜನೆ ಮಾಡ್ತಾವಲ್ಲ ಅವು, ಅವುಗಳು ಅವುಗಳಿಗೆ ಪ್ರಾಣಿಗಳಿಂದ ಅಲರ್ಜಿಕ್ ರಿಯಾಕ್ಷನ್ ಉಂಟಾಗುತ್ತೆ, ಮಲಮೂತ್ರ ಅವುಗಳಿಂದ, ಆ ಹುಳುಗಳ ಇದರಿಂದ. ಅದರಿಂದ ತೀವ್ರ ಪ್ರಮಾಣದಲ್ಲಿ ಅಲರ್ಜಿಕ್ ಆಗಿ ಆ ರಿಯಾಕ್ಷನ್ ಇಂದ ತೀವ್ರ ಚರ್ಮದ ಉರಿಯೂತ ಅಥವಾ ಡರ್ಮಟೈಟಿಸ್ ಆಗ್ಬೋದು. ಇದನ್ನ ಫ್ಲೀಬೈಟ್ ಡರ್ಮಟೈಟಿಸ್ ಅಂತ ಕರಿತೀವಿ. ಇನ್ನು ಕೆಲವೊಂದು ಈ ನೊಣಗಳು ಲೂಸಿಲಿಯಾ ಅಂತ ಹೇಳ್ತೀವಿ, ಒಂದು ನೀಲಿ ನೊಣಗಳು ಅಂತ, ಅದ್ರಲ್ಲಿ ತುಂಬಾ ಪ್ರಭೇದಗಳಿವೆ. ಸ್ಟೊಮ್ಯಾಕ್ಸಿಸ್ ಈ ನೋಡಿರ್ತೀವಿ ನಾವು ಹೊರಗಡೆ ಎಲ್ಲ, ಅವೇನ್ ಮಾಡ್ತವೆ ಅಂದ್ರೆ ಆ ಚರ್ಮದ ಮೇಲೆ ಸಣ್ಣ ಪುಟ್ಟ ಗಾಯ ಆದಾಗ ಬಂದು ಕೂತ್ಕೊಂಡ್ಬಿಡ್ತವೆ, ಮೊಟ್ಟೆ ಇಟ್ಬಿಡ್ತವೆ. ಮೊಟ್ಟೆ ಏನಾಗ್ತವೆ, ಮೊಟ್ಟೆಯಿಂದ ಲಾರ್ವೆಗಳು ಅಂತ ಹೇಳ್ತೀವಿ ಹುಳಗಳು, ಅವು ಏನಾಗುತ್ತೆ ಒಂದು ದಪ್ಪ ಆಗ್ತಾ ಹೋಗ್ತವೆ, ಹೋಗ್ತಾ ಹೋಗ್ತಾ ಚರ್ಮದ ಅಂಗಾಂಶಗಳನ್ನೆಲ್ಲ ತಿಂತಾ ಹೋಗ್ತವೆ. ಇದನ್ನ ಮಯಾಸಿಸ್ ಅಂತಕ್ಕಂಥದ್ದು ಒಂದು ಸಮಸ್ಯೆ ಇದು. ಇದನ್ನ ಹುಳ ಬೀಳೋದು ಅಂತ ಹೇಳ್ತೀವಿ ಸಾಮಾನ್ಯ, ಗಾಯಗಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ಟ್ರೀಟ್ ಮಾಡೋದನ್ನ ಏನು ಚಿಕಿತ್ಸೆ ಕೊಡೋದು ಸಹ ತುಂಬಾ ಕಷ್ಟ ಆಗುತ್ತೆ. ಆ ಸ್ಟೇಜ್ಗೆ ಹೋಗದಂಗೆ ನೋಡ್ಕೋಬೇಕಾಗುತ್ತೆ ರೈತರು. ಇದು ಪರಾವಲಂಬಿ ಜೀವಿಗಳಿಂದ ಉಂಟಾಗ್ತಕ್ಕಂಥ ಕೆಲವೊಂದು ಕಾಯಿಲೆಗಳು. ತಾವು ಇದುವರೆಗೆ ಚರ್ಮದ ಕಾಯಿಲೆಗಳನ್ನ ಯಾವ್ಯಾವ ಮೂಲಗಳಿಂದ ಬರುತ್ತೆ ಅನ್ನುವಂಥದ್ದು, ವೈರಾಣು, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪರಾವಲಂಬಿ ಜೀವಿಗಳ ಮೂಲಕ ಬರುತ್ತೆ ಅನ್ನುವಂಥದ್ರ ಒಂದು ಪರಿಚಯವನ್ನ ಮಾಡಿಕೊಟ್ರಿ. ಇದಲ್ಲದೆ ಬೇರೆ ಕಾರಣಗಳೇನಾದ್ರೂ ಇದೆಯಾ ಚರ್ಮದ ರೋಗಗಳು ಬರಲಿಕ್ಕೆ? ಹೌದು, ನೀವು ಹೇಳಿದ್ದು ಹೆಂಗೆ ಅಂತ, ಒಂದು ಸೋಂಕಿನ ನಾವು ದೃಷ್ಟಿಕೋನದಲ್ಲಿ ನೋಡಿದ್ರು, ಸೋಂಕು ಇಲ್ಲದೆ ಇದ್ರೂ ಸಹ ಚರ್ಮದ ಕಾಯಿಲೆಗಳು ಉಂಟಾಗ್ತವೆ. ತುಂಬಾ ಅವಳ ದೊಡ್ಡ ಲಿಸ್ಟ್ ಇದೆ ಮತ್ತೆ ಅದರಲ್ಲೂ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಫೋಟೋ ಸೆನ್ಸಿಟೈಸೇಷನ್ ಅಂತ ಕರಿತೀವಿ ನಾವು. ಫೋಟೋ ಸೆನ್ಸಿಟೈಸೇಷನ್ ಅಂದ್ರೆ ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬೆಳಕಿಗೆ ಅತಿ ಸೂಕ್ಷ್ಮತೆ ಅಂತ. ಬೆಳಕು ಬಿದ್ದು ಅಂತಾನೆ ಸಮಸ್ಯೆ ಓಕೆ ಪ್ರಾಣಿಗಳಿಗೆ. ಇದು ಯಾಕೆ ಆಗ್ತದೆ ಅಂತಂದ್ರೆ, ಇದು ಸ್ವಲ್ಪ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪ್ರಾಥಮಿಕ ಹಂತದ ಫೋಟೋ ಸೆನ್ಸಿಟೈಸೇಷನ್ ಅಂತ ಕರಿತೀವಿ. ಇದೇನು ಅಂತಂದ್ರೆ, ಕೆಲವೊಂದು ರಾಸಾಯನಿಕಗಳು ಅಥವಾ ಕೆಲವೊಂದು ಕಾರಕಗಳು ಅಂತ ಹೇಳ್ತೀವಲ್ಲ, ಅವು ಆಹಾರದ ಮೂಲಕ ಪ್ರಾಣಿಗಳ ಒಂದು ರಕ್ತವನ್ನ ಸೇರ್ಕೊಳ್ತವೆ. ರಕ್ತ ಸೇರ್ಕೊಂಡು ಮತ್ತೆ ಅದೇನಾಗ್ತದೆ, ನೇರವಾಗಿ ಅವು ಚರ್ಮದ ಮೇಲ್ಭಾಗಕ್ಕೆ ಬರ್ತವೆ ರಕ್ತದ ಏನು ಪರಿಚಲನೆ ಮೂಲಕ. ಅಲ್ಲಿ ಬಂದ ತಕ್ಷಣ ಅಲ್ಲಿ ಉಂಟಾಗ್ತಕ್ಕಂಥ ಕೆಲವೊಂದು ರಾಸಾಯನಿಕ ಕ್ರಿಯೆಗಳಿಂದ ಅಲ್ಲಿ ಆ ಚರ್ಮ ಆ ಬಿಸಿಲು ಬಿದ್ದ ತಕ್ಷಣನೆ ತುಂಬಾ ವಿಪರೀತವಾಗಿ ಅದು ಪರಿಣಾಮವನ್ನು ಉಂಟು ಮಾಡಿಬಿಡ್ತದೆ, ಪ್ರತಿಕ್ರಿಯೆ ತುಂಬಾ ಜಾಸ್ತಿ ಇರ್ತದೆ. ಇಂಥದ್ದು ಕೇಳಬೇಕು ಅಂದ್ರೆ, ನಾವು ಫೀನೋಥಯಾಸಿನ್ ಅಂತ ಒಂದು ರಾಸಾಯನಿಕನ ಔಷಧಿಯಾಗಿ ಬಳಸ್ತೀವಿ, ಮತ್ತೆ ಟೆಟ್ರಾಸೈಕ್ಲಿನ್ಸ್ ಅಂತ ಇದಾವೆ ಕೆಲವೊಂದು ಔಷಧಿ, ಮತ್ತೆ ಸಲ್ಫೋನಮೈಡ್ಸ್, ಇವು ಇಂತಹ ಒಂದು ಕಾರಕಗಳಿಗೆ ಉದಾಹರಣೆ. ಇನ್ನೊಂದು ಎರಡನೇ ಹಂತದಲ್ಲಿ ಏನಾಗ್ತದೆ, ಅವು ನೇರವಾಗಿ ಈ ಫೋಟೋಸೆನ್ಸಿಟೇಷನ್ ಮಾಡಲ್ಲ, ಬಟ್ ಲಿವರ್ ಅನ್ನ ಡ್ಯಾಮೇಜ್ ಮಾಡ್ಬಿಡ್ತವೆ ಯಕೃತ್ನ. ಯಕೃತ್ತು ಯಾಕೆ ಇದು ಈ ತರ ಸಮಸ್ಯೆ ಆಗುತ್ತೆ ಅಂದ್ರೆ, ಈ ಪ್ರಾಣಿಗಳೆಲ್ಲ ಹುಲ್ಲು ತಿಂತವಲ್ಲ ನಮ್ಮ ಏನು ಜಾನುವಾರುಗಳು, ಆ ಹುಲ್ಲಿನಲ್ಲಿ ಕ್ಲೋರೋಫಿಲ್ ಅಂತ ಇರ್ತದೆ, ನಾವು ವಿಜ್ಞಾನದಲ್ಲಿ ಓದಿದೀವಿ ಹಸಿರು ಬಣ್ಣದ ಒಂದು ಕಿಣ್ವ, ಅದು ಫೈಲೋ ಎರಿಥ್ರಿನ್ ಅಂತಕ್ಕಂಥ ಮತ್ತೊಂದು ರಾಸಾಯನಿಕವಾಗಿ ಬದಲಾಗುತ್ತೆ. ಈ ಫೈಲೋಯುರೆತಿನ್ ಏನಾಗುತ್ತೆ, ಯಕೃತ್ತಿನ ಮೂಲಕ ಕರುಳಿಗೆ ಹೋಗ್ಬೇಕು, ಅದು ಕರುಳು ಹೋಗಿ ವಿಸರ್ಜನೆ ಆಗ್ಬಿಡ್ಬೇಕು. ಈ ಯಕೃತ್ತಿನಲ್ಲಿ ಸಮಸ್ಯೆ ಇತ್ತು, ಅಬ್ಸ್ಟ್ರಕ್ಷನ್ ಆಗಿದೆ ಯಾವ್ದೋ ರೀತಿ ಅಂದ್ರೆ, ಅದೇನಾಗುತ್ತೆ, ಮಲಮೂತ್ರಕ್ಕೆ ಹೋಗದೆ ಅದು ನೇರವಾಗಿ ರಕ್ತಕ್ಕೆ ಬಂದ್ಬಿಡುತ್ತೆ. ಆ ರಕ್ತದಿಂದ ಮತ್ತೆ ಅದು ಚರ್ಮಕ್ಕೆ ಹೋಗುತ್ತೆ. ಇದರಿಂದನೂ ಸಹ ಅತಿ ಸೂಕ್ಷ್ಮತೆ ಉಂಟಾಗಬಹುದು. ಮತ್ತೆ ಕೆಲವೊಂದು ಹುಟ್ಟಿನಿಂದ ಬಂದಂತಹ ಕೆಲವೊಂದು ಕಾಂಜನೈಟಲ್ ಪ್ರಾಬ್ಲಮ್ಸ್ ಕಾಯಿಲೆಗಳಿದಾವೆ, ಪಾರ್ಫೈರಿನ್ ಅಂತ ಬರ್ತದೆ. ಆ ಪಾರ್ಫೈನಿನ್ ಏನಾಗುತ್ತೆ, ಚರ್ಮದ ಮೇಲ್ಭಾಗಕ್ಕೆ ಬಂದು ಕೂತ್ಕೊಳ್ಳೋದ್ರಿಂದ ಆ ಒಂದು ರಾಸಾಯನಿಕ ಅಂದ್ರೆ ಶರೀರದಲ್ಲೇ ಉತ್ಪತ್ತಿನೇ ಆಗ್ತಕ್ಕಂಥ ಒಂದು ರಾಸಾಯನಿಕ, ಅದರಿಂದನೂ ಸಹ ಈ ಸೂಕ್ಷ್ಮತೆ ಮತ್ತೆ ಫೋಟೋಸೆನ್ಸಿಟೈಸೇಷನ್ ಉಂಟಾಗಬಹುದು. ಇನ್ನು ಇದು ಸೋಂಕ್ ಇಲ್ಲದೆ ಇರತಕ್ಕಂಥ ಕೆಲವೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಕೆಲವೊಂದ್ಸಲ ಏನಾಗುತ್ತೆ, ನಾವು ಸಣ್ಣ ಪುಟ್ಟ ಏನೋ ಸರ್ಜರಿಗಳಿರ್ಬೋದು ಅಥವಾ ಆ ಫಾರ್ಮ್ ನಲ್ಲಿದ್ದಾಗ ಸಣ್ಣ ಪುಟ್ಟ ರೈತರು ಸಹ ಮಾಡ್ತಾ ಇರ್ತಾರೆ, ಏನು ತುಪ್ಪ ಕತ್ತರಿಸೋದಿರ್ಬೋದು, ಕಿವಿಗೆ ಡಾಕ್ಟರ್ ಓಲೆ ಹಾಕೋದಿರ್ಬೋದು, ಕೆಲವೊಂದ್ಸಲ ಗಂಡು ಟಗರುಗಳಿಗೆಲ್ಲ ಬೀಜನ ಕಸಿ ಮಾಡಿಸ್ತಾರೆ, ಮತ್ತೆ ಬಾಲವನ್ನ ಕತ್ತರಿಸ್ತಾರೆ, ಏನೋ ಸಮಸ್ಯೆ ಆಯ್ತು ಅಂದ್ರೆ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಮಾಡಿದಾಗ ಸರಿಯಾದ ಕೇರ್ ಅನ್ನ ತಗೊಳ್ಳಿಲ್ಲ, ಕೊಂಬು ಹೆರಿಯಂತದ್ದು, ಹಾಗೇನಾಗ್ತದೆ ಅಲ್ಲಿ ಸರಿಯಾಗಿ ಟಿಂಚರ್ ಹಾಕ್ಲಿಲ್ಲ, ಅದು ಸೆಪ್ಟಿಕ್ ಆಯ್ತು ಅಂತ ಸಂದರ್ಭದಲ್ಲಿ ಆ ಡರ್ಮಟೈಟಿಸ್ ಆಗಿ ಬಾವಾಗಿ ಅದು ಮತ್ತೆ ಸಾಕಷ್ಟು ಚರ್ಮದ ಸಮಸ್ಯೆಗಳಿಗೆ ಉಂಟಾಗ್ತದೆ. ಮತ್ತೆ ಇದಲ್ಲದೆ ಬಹಳ ಮುಖ್ಯವಾಗಿ ಪೋಷಕಾಂಶಗಳ ಕೊರತೆಯನ್ನು ಸಹ ಬಹಳ ಇಂಪಾರ್ಟೆಂಟ್. ನಾವು ಹೇಳ್ತಾ ಇದ್ದಾಗಲೇ ವೈಟಮಿನ್ ಎ, ಹೌದು, ನಾವು ಈ ಹಸಿರು ಹುಲ್ಲಿನಲ್ಲಿ ಹೇರಳವಾಗಿರ್ತದ, ಮತ್ತೆ ಜೋಳದಲ್ಲೂ ಸಹ ತುಂಬಾ ಜಾಸ್ತಿ ಇರುತ್ತೆ. ವೈಟಮಿನ್ ಎ ಬೇಕು ಕಣ್ಣಿಗೆ ಮತ್ತು ಚರ್ಮಕ್ಕೆ. ಮತ್ತೆ ಜಿಂಕ್ ಅಥವಾ ಸತು ಅಂತ ಹೇಳ್ತೀವಿ, ಸೆಲಿನಿಯಮ್, ಮೆಥಿಯೋನಿನ್, ಮ್ಯಾಂಗನೀಸ್, ಇಂತಹ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂತಹ ಈ ವಿಟಮಿನ್ಸ್ಗಳು, ಅಮೈನೋ ಆಸಿಡ್ಸ್ಗಳು ಮತ್ತೆ ಈ ಮಿನರಲ್ಸ್ಗಳು, ಇವು ಸಹ ಕೊರತೆ ಉಂಟಾದಾಗ ಚರ್ಮದ ಕಾಯಿಲೆಗಳು ಉಂಟಾಗ್ತವೆ. ಇದಲ್ಲದೆ ಕೆಲವೊಂದು ಇಮ್ಯುನಲಾಜಿಕಲ್ ರಿಯಾಕ್ಷನ್, ಏನು ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಾಯಿಲೆಗಳು ಇದಾವೆ, ನಮ್ಮ ಶರೀರದ ವಿರುದ್ಧವೇ ಆಕ್ಟ್ ಮಾಡಿಬಿಟ್ರೆ ಅದರಿಂದ ಸಹ ಚರ್ಮದ ಕಾಯಿಲೆಗಳು ಕೆಲವೊಂದು ಉಂಟಾಗ್ತವೆ. ಇದು ಪೆಂಪಿಗಸ್ ಅಂತ ಬರ್ತದೆ ಒಂದು, ಲೂಪಸ್ ಎರಿಥೊಮೆಟೋಸಿಸ್ ಅಂತ ಶ್ವಾನಗಳಲ್ಲಿ, ಮನುಷ್ಯರಲ್ಲಿ ಸಾಮಾನ್ಯವಾದಂತ ಕಾಯಿಲೆ ಇದು. ಆಮೇಲೆ ಕೆಲವೊಂದ್ಸಲ ನಾಯಿಗಳಲ್ಲಿ, ಶ್ವಾನಗಳಲ್ಲಿ ಏನು ಇದು ಹೇಳ್ತೇನೆ, ಅಟೋಪಿಕ್ ಡರ್ಮಟೈಟಿಸ್ ಅಂತ. ಅಟೋಪಿಕ್ ಡರ್ಮಟೈಟಿಸ್ ಅಲ್ಲೂ ಅಷ್ಟೇ, ತುಂಬಾ ತೀವ್ರ ರೂಪದಲ್ಲಿ ಒಂದು ಅಲರ್ಜಿಕ್ ರಿಯಾಕ್ಷನ್ ಆಗ್ತದೆ, ಆ ಚರ್ಮದ ಕೂದಲುಗಳೆಲ್ಲ ಕೆಳಗಡೆ ಬಿದ್ದು ಬಿಡ್ತವೆ, ಮತ್ತೆ ಚರ್ಮದ ಮೇಲೆ ಕೆಂಪು ಕೆಂಪು ಗಂಟುಗಳಾದಂಗೆ ತುಂಬಾ ಚಡಪಡಿಕೆ ಆಗಿ ಕೆಟ್ಕೊಳ್ತದ ಎಲ್ಲ ಜಾಸ್ತಿ ಆಗುತ್ತೆ. ಇದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬಹುದು, ಆದ್ರೆ ಇದನ್ನ ರೋಗ ಪತ್ತೆ ಹಚ್ಚಬೇಕು ಸಹ ಬಹಳ ಮುಖ್ಯ ಅನ್ಸುತ್ತೆ. ಮತ್ತೆ ಇದಲ್ಲದೆ ಕ್ಯಾನ್ಸರ್ ಕಾಯಿಲೆಗಳು ಚರ್ಮವನ್ನು ಸಹ ಬಾಧಿಸಬಹುದು. ಇದರಲ್ಲಿ ಪ್ಯಾಪಿಲೋಮಾ ಅಂತ ನಾವಾಗ್ಲೇ ಹೇಳಿದ ನರುಳ್ಳಿಗಳು ಅಂತ, ಸಣ್ಣ ಸಣ್ಣಕ್ಕೆ ಬೆರಳಾಕಾರದಲ್ಲಿ ಇರ್ತವೆ, ಅದು ಓಕೆ, ಅದು ಏನಾದ್ರೂ ಹೆಚ್ಚಿನ ಪರಿಣಾಮ ಉಂಟು ಮಾಡಲ್ಲ, ಆಪರೇಷನ್ ಮಾಡಿ ತೆಗಿಬಹುದು, ಇಲ್ಲ ಅದರೊಟ್ಟಿಗೆ ಬಿದ್ದೋಗ್ತವೆ. ಕೆಲವೊಂದು ಸಂದರ್ಭದಲ್ಲಿ ಈ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತೀವಿ, ಆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಕಣ್ಣಿನ ಭಾಗದಲ್ಲಿ ಮತ್ತೆ ಕೊಂಬಿನ ಭಾಗದಲ್ಲಿ, ಕಾಲಿನ ಭಾಗದಲ್ಲಿ ತುಂಬಾ ತೀವ್ರತರವಾದಂತಹ ಒಂದು ಕ್ಯಾನ್ಸರ್ ಕಾಯಿಲೆ. ಮತ್ತೆ ಮಾಸ್ಟರ್ ಸೆಲ್ ಟ್ಯೂಮರ್ ಅಂತ ಇನ್ನೊಂದಿದೆ, ಮೆಲನಾಟಿಕ್ ಟ್ಯೂಮರ್ಸ್ ನಮಗೆ ಗೊತ್ತಿದೆ, ನಮ್ಮ ಚರ್ಮದಲ್ಲಿ ಬಣ್ಣವನ್ನು ಕೊಡ್ತಕ್ಕಂತ ಒಂದು ಪಿಗ್ಮೆಂಟ್, ಅದರ ಜೀವಕೋಶಗಳು ಸಹ ಕ್ಯಾನ್ಸರ್ಗೆ ಉಂಟಾಗ್ತದೆ, ಅದನ್ನ ನಾವು ಮೆಲನಾಟಿಕ್ ಟ್ಯೂಮರ್ಸ್ ಅಂತ ಕರಿತೀವಿ. ಈ ತರ ಹಲವಾರು ರೂಪದ ಚರ್ಮದ ಕ್ಯಾನ್ಸರ್ ಕಾಯಿಲೆಗಳು ಸಹ ಸೋಂಕು ಅಲ್ಲದೆ ಇರತಕ್ಕಂಥ ಕಾಯಿಲೆಗಳಲ್ಲಿ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇದಿಷ್ಟು ಕಾರಣಗಳಿಂದಾಗಿ ಚರ್ಮದ ಯಾವುದೇ ಒಂದು ಕಾಯಿಲೆ ಬರಬಹುದು ಅನ್ನುವಂಥದ್ದು. ಪ್ರಕೃತಿಗೆ ಚರ್ಮ ಅನ್ನುವಂಥದ್ದು ನೇರವಾಗಿ ಒಡ್ಕೊಳ್ಳೋದ್ರಿಂದಾಗಿ ಪ್ರಕೃತಿನಲ್ಲಿರ್ತಕ್ಕಂಥ ಗಾಳಿ, ನೀರು ಮತ್ತೆ ಬಿಸಿಲು, ಇವುಗಳು ನೇರವಾಗಿ ಎಕ್ಸ್ಪೋಸ್ ಆಗೋದ್ರಿಂದಾಗಿ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನು ಚಿಕಿತ್ಸೆ ಮತ್ತೆ ಪರಿಹಾರ ಇದಕ್ಕೆ ಡಾಕ್ಟ್ರೆ? ನಾನು ಮೊದಲೇ ಹೇಳ್ತಾ ಇದ್ದೆ, ರೋಗ ಚಿಕಿತ್ಸೆ ಮತ್ತು ಪರಿಹಾರ ಮಾತಾಡೋದಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ಇದು ಯಾವ ಕಾರಕದಿಂದ ಈ ಸಮಸ್ಯೆ ಬಂದಿದೆ ಅಂತ ಪತ್ತೆ ಹಚ್ಚಬೇಕು. ವೈದ್ಯರಾದರೂ ಅಷ್ಟೇ, ಈವನ್ ನಮ್ಮ ರೈತರಾದರೂ ಅಷ್ಟೇ, ಅದು ಯಾವಾಗ ಇಂಥ ಸಮಸ್ಯೆಯಿಂದ ಇದು ಬಂದಿದೆ ಅಂತ ಗೊತ್ತಾಗುತ್ತೋ ಅದ್ರ ಚಿಕಿತ್ಸೆ ಮಾಡೋದು ಬಹಳ ಸುಲಭ ಆಗ್ತದೆ. ನಾವಾಗ್ಲೇ ಹೇಳ್ತಾ ಇದ್ದೀವಿ, ಈಗ ಪೋಷಕಾಂಶಗಳ ಕೊರತೆ, ಕೆಲವೊಂದ್ಸಲ ಈ ಜಿಂಕು ಮತ್ತೆ ವೈಟಮಿನ್ ಎ ಕೊರತೆಯಿಂದ ತೀವ್ರ ಪ್ರಮಾಣದ ಉಂಟಾಗಿರುತ್ತೆ, ಅವುಗಳ ನಾವು ಕೊಟ್ಟರೆ ಪೋಷಕಾಂಶಗಳಲ್ಲಿ ಬೇಗ ಅವು ಚರ್ಮದ ಕಾಯಿಲೆಗಳಿಂದ ಪರಿಣಾಮವನ್ನು ಉಂಟು ಮಾಡ್ತದೆ, ರಿಕವರ್ ಆಗ್ತವೆ ಕಾಯಿಲೆಗಳಿಂದ. ಆಗ್ಲೇ ಹೇಳ್ದಂಗೆ ಹೊರಪರಾವಲಂಬಿ ಜೀವಿಗಳು ಅಷ್ಟೇ, ನಾವು ಸ್ಕಿನ್ ಸ್ಕ್ರೇಪಿಂಗ್ ಅಂತ ಮಾಡ್ತೀವಿ, ಸ್ಕಿನ್ ಸ್ಕ್ರೇಪಿಂಗ್ ಆ ಚರ್ಮವನ್ನ ಸ್ಕ್ರೇಪ್ ಮಾಡಿಕೊಂಡು ಅಂತ ಒಂದು ಬ್ಲೇಡ್ ತಗೋಬೇಕಾಗುತ್ತೆ, ಸ್ಯಾಂಪಲ್ನ ಮೇಲ್ಗಡೆ ಇದು ಮಾಡಿಕೊಂಡು ಅದನ್ನು ಮೈಕ್ರೋಸ್ಕೋಪ್ ಹಾಕಿ ನೋಡಿದ್ರೆ ಯಾವ ಒಂದು ಪರಾವಲಂಬಿ ಜೀವಿಗಳಿಂದ ಬಂದಿದೆ, ಈ ಮೈಟ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಡಿಮೋಲೆಕ್ಸ್ ಅಂತ ಕಾಯಿಲೆಗಳನ್ನ ಬಹಳ ಸುಲಭವಾಗಿ ಅವೆಲ್ಲೇ ಇರ್ತವೆ, ಅವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಆಗ ಅದ್ರ ನಿರ್ದಿಷ್ಟವಾದ ನಾವು ಆ ಪರಾವಲಂಬಿಯನ್ನು ಹೋಗ್ಸೋದಕ್ಕೆ, ಜೀವಿ ಹೋಗ್ಸೋದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು. ಇನ್ನು ಬ್ಯಾಕ್ಟೀರಿಯಾ ಮೂಲದ್ದು ಅಥವಾ ವೈರಾಣು ಕಾಯಿಲೆಗಳು ಇಂಥವುಗಳಿಗೆಲ್ಲ ನಾವು ಹೇಳೋದು ಲಸಿಕೆಗಳಿತ್ತು ಅಂದ್ರೆ, ಈಗ ಫುಟ್ ಅಂಡ್ ಮೌತ್ ಡಿಸೀಸ್ಗೆ, ಕಾಲುಬಾಯಿ ಜ್ವರಕ್ಕೆ ಲಸಿಕೆ ಇದೆ, ಹಾಕಿಸ್ಕೋಬೇಕಾಗುತ್ತೆ. ಲಂಪಿ ಸ್ಕಿನ್ಗೂ ಈಗ ನಾವು ಲಸಿಕೆಯನ್ನು ನೀಡ್ತಾ ಇದ್ದಾರೆ, ಹಾಕಿಸ್ಕೋಬೇಕು. ಬ್ಯಾಕ್ಟೀರಿಯಾ ಮೂಲದ ಕಾಯಿಲೆಗಳು ಬಂದಾಗ ವೈದ್ಯರಿಗೆ ತೋರಿಸಿ ಅದನ್ನ ಬಹಳ ದೀರ್ಘ ಪ್ರಮಾಣದಲ್ಲಿ ಇದಕ್ಕೆ ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕಾಗುತ್ತೆ, ಮತ್ತೆ ನಿರ್ದಿಷ್ಟವಾದ ಒಂದು ಆಂಟಿಬಯೋಟಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎ ಬಿ ಎಸ್ ಟಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ನಾವು. ಅದನ್ನ ಮಾಡಿ ಅದ್ರ ನಿರ್ದಿಷ್ಟವಾದ ಆಂಟಿಬಯೋಟಿಕ್ ತಗೊಂಡು ಅದಕ್ಕೆ ನಾವು ಚಿಕಿತ್ಸೆಯನ್ನು ಅದರಿಂದ ಪ್ರಾರಂಭಿಸಿತು ಅಂದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಮತ್ತೆ ಈ ಕ್ಯಾನ್ಸರ್ಗಳು ಅಂತ ನಾವಾಗ್ಲೇ ಹೇಳ್ತಾ ಇದ್ದೇವೆ, ಕ್ಯಾನ್ಸರ್ಗೆ ತಿರುಗೋದಕ್ಕಿಂತ ಮುಂಚೆ ಯಾವಾಗ ಅದು ಸೌಮ್ಯ ರೂಪದಲ್ಲಿ ಇರ್ತದೋ ಆಗ್ಲೇ ಅದಕ್ಕೆ ಆಪರೇಷನ್ ಮಾಡಿಸ್ತು ಅಂತಂದ್ರೆ ಅದು ಕ್ಯಾನ್ಸರ್ ಮಟ್ಟಕ್ಕೆ ಹೋಗೋದಿಲ್ಲ, ಅದಕ್ಕಿಂತ ಮುಂಚೆನೆ ಆ ಪ್ರಾಣಿಗೆ ಅಥವಾ ಜಾನುವಾರಿಗೆ ಅದರಿಂದ ಮುಕ್ತಿ ಸಿಗುತ್ತೆ. ಅದು ಒಂದು. ಮತ್ತೆ ಈ ಫೋಟೋ ಸೆನ್ಸಿಟೈಸೇಷನ್ ಆದಾಗ ನಾನು ಹೇಳ್ತಾ ಇದ್ದೆ ಬೆಳಕಿಗೆ ಅತಿಯಾದಂತಹ ಸೂಕ್ಷ್ಮತೆ, ಇದು ಏನಾಗುತ್ತೆ ಕೆಲವೊಂದು ಹೆಪಟೋಟಾಕ್ಸಿಕ್ ಅಂತ ಹೇಳ್ತೀವಿ, ಯಕೃತ್ತನ್ನ ಬಾಧಿಸ್ತಕ್ಕಂತಹ ಕೆಲವೊಂದು ರಾಸಾಯನಿಕಗಳು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತಿದೆ, ಮತ್ತೆ ಕೆಲವೊಂದು ಕಾಯಿಲೆಗಳು ಲೆಪ್ಟೋಸ್ಪೈರೋಸಿಸ್ ಯಕೃತ್ ಬಾಧೆಗೊಳಗಾಗುತ್ತೆ. ಅದರಿಂದ ನೋಡ್ಕೋಬೇಕು, ಯಕೃತ್ ಆರೋಗ್ಯವಾಗಿತ್ತು ಅಂದ್ರೆ ಚರ್ಮವನ್ನು ಸಹ ಆರೋಗ್ಯವಾಗಿ ನೋಡ್ಕೊಂಡಂಗೆ. ಮತ್ತೆ ಲ್ಯಾಂಟಾನ ಅಂತ ಕೆಲವೊಂದು ವಿಷಕಾರಿ ಸಸ್ಯಗಳಿರ್ತವೆ, ನೀವು ಲ್ಯಾಂಟಾನ ಕ್ಯಾಮ್ರಾ ಅಂತ ನಾವೆಲ್ಲ ನೋಡಿರ್ತೀವಿ, ಅಂತ ಗಿಡದಿಂದ ದೂರ ಇಡೋದು ಒಳ್ಳೇದು. ಅದರಿಂದನೂ ಸಹ ಫೋಟೋ ಸೆನ್ಸಿಟೈಸೇಷನ್ ಬರುತ್ತೆ. ಆ ಸೂಕ್ಷ್ಮತೆಗೆ ಒಳಗಾಗಿರ್ತಕ್ಕಂಥ ಪ್ರಾಣಿಗಳು ಕೆಲವೊಂದ್ಸಲ ಚರ್ಮವೇ ಕಿತ್ತು ಹರಿದು ಆಚೆ ಬಂದ್ಬಿಟ್ಟಿರ್ತದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ಮುಖ್ಯವಾಗಿ ಇದನ್ನ ನೆರಳಿನಲ್ಲಿ ಕಟ್ಟಾಕ್ಬಿಟ್ಟು ಅದ್ರ ಮೇಲೆ ಒಂದು ಮುಲಾಮ್ ಅಥವಾ ಏನೋ ಆಯಿಂಟ್ಮೆಂಟ್ ಗಳನ್ನ ಡಾಕ್ಟರ್ ಕೊಡ್ತಾರೆ, ಅದನ್ನ ಹಾಕಿ ಅದು ಸಾಫ್ಟ್ ಆಗೋ ತರ ಒಂದು ಬ್ಯಾಂಡೇಜಿಂಗ್ ಮಾಡೋದ್ರಿಂದ ಸೂಕ್ತವಾಗಿ ಅದೇನಾದ್ರು ಬೇಕಾ ಆಂಟಿಬಯೋಟಿಕ್ಸ್ ಅಥವಾ ಬೇರೆ ಯಾವುದೇ ರೀತಿಯ ಚಿಕಿತ್ಸೆಯನ್ನು ವೈದ್ಯರ ಒಂದು ಸಲಹೆ ಮೇರೆಗೆ ಪಡ್ಕೊಳ್ಳೋದ್ರಿಂದ ಇಂಥ ಚರ್ಮದ ಕಾಯಿಲೆಗಳನ್ನ ನಾವು ನೋಡ್ಕೋಬಹುದು, ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಅನ್ಸುತ್ತೆ. ಅಂತಿಮವಾಗಿ ಚರ್ಮದ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ? ಚರ್ಮ ಒಂದು ಬಹಳ ಮುಖ್ಯವಾದ ಅಂಗ. ಚರ್ಮ ಆರೋಗ್ಯವಾಗಿತ್ತು ಅಂತಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತಾನೆ ಅರ್ಥ. ಆದ್ರಿಂದ ಚರ್ಮ ಅಲ್ವಾ ಅದೇನೋ ಆಗಲ್ಲ ಅದು ಅಂತ ಅನ್ಕೋಬಾರ್ದು. ಪ್ರಾಣಿಗಳಿಗಾಗ್ಲಿ, ಮನುಷ್ಯರಿಗಾಗ್ಲಿ, ನಮ್ಮ ಮುದ್ದು ಪ್ರಾಣಿಗಳಿಗಾಗ್ಲಿ, ಜಾನುವಾರುಗಳಿಗಾಗ್ಲಿ ಚರ್ಮದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನನ್ನ ಒಂದು ಸಲಹೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ. ಈ ಚರ್ಮದ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದರ ಚಿಕಿತ್ಸೆ ಮತ್ತೆ ಪರಿಹಾರ ಉಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಡಾಕ್ಟ್ರೆ? ನನ್ನ ಮೊಬೈಲ್ ಸಂಖ್ಯೆಯನ್ನು ಬರ್ಕೋಬಹುದು, 9663036888. ಇನ್ನೊಮ್ಮೆ ಹೇಳಿ ಡಾಕ್ಟ್ರೆ. 9663036888. ಒಳ್ಳೆದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಮತ್ತು ಪರಿಹಾರ ಉಪಾಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಮತ್ತು ಪರಿಹಾರೋಪಾಯಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳನ್ನು ಕಾಡುವ ಸಾಮಾನ್ಯ ಬ್ಯಾಕ್ಟೀರಿಯಾ ಕಾಯಿಲೆಗಳು ಮತ್ತು ಅದನ್ನು ನಿಯಂತ್ರಿಸುವ ಕ್ರಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಟಿ ಶಿಲ್ಪಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ.